ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹಾಸನ FM. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ತೋಟಗಳ ಪುನಶ್ಚೇತನದಲ್ಲಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಕೆಂಜಗೆಯ ಕತ್ತಲೆಖಾನ್ ಎಸ್ಟೇಟಿನ ಪ್ರಗತಿಪರ ಬೆಳೆಗಾರರಾದ ಕೆಡಿ ಮನೋಹರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕತೆ, ಈಗೆಲ್ಲ ಸ್ಪೀಡು. ಹೇಳಿದ ಟೈಮ್ಗಿಂತ ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? BJP ಸರ್ಕಾರ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಹೌದಾ, BJP ಕೆಲಸ ಸೂಪರ್ ಗುರು. ಫಾಸ್ಟ್ ಎಫಿಶಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಯೇ ಭರವಸೆ, BJPಗೆ ವೋಟ್ ಮಾಡಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳ ಪುನಶ್ಚೇತನದಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಕೆಂಜಿಗೆಯ ಕತ್ತಲೆಕಾನ್ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ KD ಮನೋಹರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಬಹುದು. ನಂತರ ಕೃಷಿಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಕಾಫಿ ತೋಟಗಳ ಪುನಶ್ಚೇತನದಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಕೆಂಜಿಗೆಯ ಕತ್ತಲೆಕಾನ್ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ KD ಮನೋಹರ್ ಅವರೊಂದಿಗಿನ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಗಾರರಾದಂತಹ ಮೂಡಿಗೆರೆ ತಾಲೂಕಿನ ಕೆಂಜಿಗೆ ಗ್ರಾಮದ ಕತ್ತಲೆಕಾನ್ ಎಸ್ಟೇಟ್ನ ಪ್ರಗತಿಪರ ಕೃಷಿಕರಾದ KD ಮನೋಹರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಬೆಳೆಯಲ್ಲಿನ ಅನುಭವಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮನೋಹರ್ ಅವರಿಗೆ. ನಮಸ್ಕಾರ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾನೊಂದು 35 ವರ್ಷದಿಂದ ಕಾಫಿ ಕೃಷಿಯಲ್ಲಿ ತೊಡಗಿದ್ದೇನೆ. ಹಿಂದೆ ನಮ್ಮ ತಂದೆಯವರು ಇದೇ ಕೃಷಿಯಲ್ಲಿದ್ದರು. ಅವರ ಕಾಲದ ನಂತರ ನಾನು ಸುಮಾರು 88ನೇ ಇಸುವಿಂದ ಕಾಫಿ ತೋಟದಲ್ಲಿ ತೊಡಗಿದ್ದೇನೆ. ನೀವು ಏನು ವಿದ್ಯಾಭ್ಯಾಸ ಮಾಡಿದ್ದು? ನಾನು BSc ಗ್ರಾಜ್ಯುಯೇಟ್ ಆಗಿದ್ದೆ. BSc ಗ್ರಾಜ್ಯುಯೇಟ್ ಆಗಿ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇತ್ತ ಅಥವಾ ಏನಾದರೂ ಬೇರೆ ವೃತ್ತಿಗಳಿಗೆ ಹೋಗಬೇಕು ಅನ್ನುವಂಥದ್ದಿತ್ತ? ಹೇಗೆ? ನಮ್ಮ ತಂದೆ 88ರಲ್ಲಿ ತೀರಿ ಹೋದ ಕಾರಣ ನಾನು ತೋಟಕ್ಕೆ ಬರಲೇಬೇಕಾಯಿತು. ಹಾಗೆ ನಮ್ಮ ತಂದೆಯವರೆಲ್ಲ ನಡೆಸ ಕೃಷಿ ತೊಡಗಿಕೊಂಡಿದ್ದರಿಂದ ನಾವು ಬಂದು ಅಲ್ಲಿ ಅದನ್ನೇ ಮುಂದುವರಿಸೋಣ ಅಂತೇಳಿ ಡಿಸೈಡ್ ಮಾಡಿ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇವೆ. ನೀವು ಬಂದಂತಹ ಪರಿಸ್ಥಿತಿಯಲ್ಲಿ ಅಥವಾ ಸಂದರ್ಭದಲ್ಲಿ ಹೇಗಿತ್ತು ತೋಟದ ಪರಿಸ್ಥಿತಿ? ನಾವು ಬಂದಂತ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. ಕಾಫಿ ಪ್ಲಾಂಟೇಶನ್ ಅಂತ ಹೇಳಿದ್ರೆ ಸುಸ್ಥಿರವಾದ ಬದುಕು ನಡೆಸಲಿಕ್ಕೆ ಒಂದು ದಾರಿ ಆಗಿರ್ತಿತ್ತು. ಅದರಿಂದ ನಾವು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಇದ್ರಲ್ಲಿ ಮುಂದುವರೆಯಿತ್ತು. ತುಂಬಾ ಚೆನ್ನಾಗಿ ನಡೀತಿತ್ತು. ಬೆಲೆ ಮತ್ತೆ ಹವಾಮಾನ, ಫರ್ಟಿಲೈಸರ್ ಪ್ರೈಸ್ ಕಮ್ಮಿ ಇತ್ತು, ಲೇಬರ್ ಎಲ್ಲ ಸಫಿಶಿಯಂಟ್ ಆಗಿತ್ತು. ಹಾಗೆ ಇದು ಒಳ್ಳೆ ಒಂದು ಉದ್ಯಮ ಅಂತ ತಿಳ್ಕೊಂಡು ನಾವು ಇದ್ರಲ್ಲಿ ಬಂದು ಈಗ ಬರ್ತಾ ಈಗ ಸುಮಾರು ವರ್ಷದ ನಂತರ ಸುಮಾರು ಒಂದು 2018 ಇಸ್ವಿಯಿಂದ ನಮಗೆ ಈಗ ಭಾರಿ ಕಷ್ಟ ಆಗ್ತಾ ಉಂಟು. ಫಸ್ಟ್ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿಗಳು ಆಗೋದು, ಈ ಕ್ಲೈಮೇಟ್ ಚೇಂಜ್ ಇಂದ ಈ ತರ ತೊಂದರೆಗಳಾಗೋದು, ಲೇಬರ್ ಪ್ರಾಬ್ಲಮ್ಗಳಿದಾವೆ ಈಗ, ಮತ್ತೆ ನಾವು ಬಳಸುವಂತ ರಾಸಾಯನಿಕಗಳ ಬೆಲೆಗಳೆಲ್ಲ ತುಂಬಾ ಮೇಲೆ ಹೋಗಿ, ಮತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಹ ಬೆಲೆ ತುಂಬಾ ಕುಸಿದು ಹೋಗಿದೆ. ಇವೆಲ್ಲ ಸುಮಾರು ರೀಸನ್ ಇಂದ ಪ್ಲಾಂಟೇಶನ್ ತುಂಬಾ ಕಷ್ಟದ ಹಾದಿಯಲ್ಲಿದೆ. ಈಗ ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅವಾಗ ಕಾಫಿಯನ್ನ ನೀವು ಮುಕ್ತವಾಗಿ ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಬೋರ್ಡ್ಗೇನೆ ಅದನ್ನ ಕೊಡಬೇಕಾಗಿತ್ತು. ಅದು ಹೇಗಿತ್ತು ಮತ್ತೆ ಈಗ ಮುಕ್ತ ಮಾರುಕಟ್ಟೆ ಆದ್ಮೇಲೆ ಹೇಗೆ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸಿ. ಕಾಫಿ ಬೋರ್ಡ್ಗೆ ನಾವು ಪೂಲ್ ಮಾಡೋ ಒಂದು ಪದ್ಧತಿ ಇತ್ತು 1992 ಇಸ್ವಿವರೆಗೆ. ನಾವು ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಅದೇ ತರ ಮುಂದುವರಿಸಿಕೊಂಡು ಬಂದು ನಾವೆಲ್ಲ ಬೆಳೆಗಾರರು ಸೇರಿ ಇದು ಬೇಡ, ನಾವೊಂದು ಮುಕ್ತ ಮಾರುಕಟ್ಟೆ ಕಂಡುಕೊಂಡ್ರೆ ಬೆಲೆ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿ ನಾವು ಮುಕ್ತ ಮಾರುಕಟ್ಟೆಗೆ ಕೇಂದ್ರ ಸರ್ಕಾರನ ಕೇಳಿ ನಾವು ಕೇಂದ್ರ ಸರ್ಕಾರ ಆವಾಗ ಅದನ್ನು ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡ್ತು. ಅದು ಒಂದು ಒಳ್ಳೆ ನಿಲುವೆ ಆಗಿದೆ, ಅದರಿಂದ ರೈತರಿಗೆಲ್ಲ ಒಳ್ಳೆ ಬೆಲೆಯನ್ನೆಲ್ಲ ಸಿಗ್ತಾ ಬಂತು, ಹಾಗೆ ಅದು ಮುಂದುವರಿತಾ ಉಂಟು. ಈಗ ಯಾವ ತಳಿಯನ್ನು ಹಾಕೊಂಡಿದ್ದೀರಾ ಮತ್ತು ಎಷ್ಟು ಎಕರೆ ತೋಟ ಇದೆ ನಿಮಗೆ? ನಮ್ಮದೊಂದು 50 ಅಷ್ಟು ಇದೆ ತೋಟ. ಅದರಲ್ಲಿ ನಾವು ಹಳೆ ವೆರೈಟಿ ನಮಗೆ ಮೊದಲಿದ್ದದ್ದು 795 ಅಂತ, ಅರೇಬಿಕಾ ವೆರೈಟಿ ಅದು. ನಂದು ಅಂಟೈರ್ ಅದು ಅರೇಬಿಕಾ ಏರಿಯಾ, ನನ್ನ ಪ್ಲಾಂಟೇಶನ್ ಫುಲ್ಲಿ ಅರೇಬಿಕಾ ಇದು. ಈಗ ಸುಮಾರು ಒಂದು 35-40 ವರ್ಷ ಹಳೆ ಪ್ಲಾಂಟ್ಗಳಾದ್ರಿಂದ ಈಗ ಅದನ್ನು ಮರುನಾಟಿ ಮಾಡ್ತಾ ಇದ್ದೇವೆ ಹೊಸ ತಳಿಗಳಿಗೆ. ಅಲ್ಲಿ ನಾವು ಹೇಮಾವತಿ ಮತ್ತು ಚಂದ್ರಗಿರಿ ಅಂತೇಳಿ ಹೈಬ್ರಿಡ್ ವೆರೈಟಿಗಳನ್ನ, ಡಾರ್ಫ್ ಹೈಬ್ರಿಡ್ ವೆರೈಟಿನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಏನು ಈ ಅರೇಬಿಕಾದ್ದು 795 ಏನಿತ್ತು, ಅದರ ವಿಶೇಷತೆ ಏನು? ಅದು ತುಂಬಾ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬೆಳೀತಿತ್ತು, ಮತ್ತೆ ಎಲ್ಲ ಹವಗುಣಕ್ಕೆ ಹೊಂದಿಕೊಂಡು ಎಲ್ಲ ಆಗ್ತಿತ್ತು. ಅದು ಒಂದು ಕಾಮನ್ ಪ್ರಾಕ್ಟೀಸ್ ಅಲ್ಲಿ ಒಂದು ಒಳ್ಳೆ ತಳಿ ಆಗಿತ್ತು, ಅದರಿಂದ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಬರ್ತಿದ್ದು. ನಾಟಿ ಮಾಡಿ ಸುಮಾರು 5-6 ವರ್ಷ ಕಾಯ್ಬೇಕಿತ್ತು ಸರಿಯಾದ ಫಸಲು ಸಿಗ್ಬೇಕಾದ್ರೆ. ಆದ್ರೆ ಈ ಹೊಸ ವೆರೈಟಿಯಲ್ಲಿ ಬೇಗ ಬರ್ತದೆ, 2nd or 3rd ವರ್ಷದಿಂದನೇ ಶುರು ಆಗ್ತದೆ. ಮತ್ತೆ ಪರ್ ಏಕರ್ ಅದರಲ್ಲಿ ಸುಮಾರು 600-800 ಕೆಜಿ ಒಂದು ಆವರೇಜ್ ಕೊಯ್ಬೋದಿತ್ತು. ಈಗ ಹೊಸ ವೆರೈಟಿಯಲ್ಲಿ 1,000 ಕೆಜಿ ವರೆಗೂ ಕೊಯ್ಬೋದು ನಾವು ಒಂದು ಎಕರೆಯಲ್ಲಿ. ಈಗ ಹೇಮಾವತಿ ಮತ್ತೆ ಚಂದ್ರಗಿರಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಯಾಕೆ ಆ ತಳಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಬೋರ್ಡ್ ಅವರು ಸಜೆಸ್ಟ್ ಮಾಡಿ ಅಲ್ಲಿ ರಿಸರ್ಚ್ ಅಲ್ಲಿ ನಮಗೆ ಟ್ರಯಲ್ ಮಾಡಿದ ಪ್ಲಾಟ್ ಗಳನ್ನೆಲ್ಲ ಕಾಫಿ ಬೋರ್ಡ್ ಅವರು ಬಾಳೆನೂರಲ್ಲಿ ತೋರಿಸಿ ಅದನ್ನ ನಾವೆಲ್ಲ ಚೆನ್ನಾಗಿ ಬರಬಹುದು ಅಂತ ಹೇಳುವಂತ ಉದ್ದೇಶದಿಂದ ನಾವು ಮಾಡಿದ್ದೇವೆ. ಅದನ್ನ ಹೋಗಿ ನೋಡ್ಕೊಂಡ್ ಬಂದ್ರ ನೀವು? ಹೌದು, ನಾವು ನೋಡ್ಕೊಂಡು ಬಂದಿದ್ದೇವೆ. ಚೆನ್ನಾಗಿ ಇದೆ ಅಂದ್ರೆ ಹೆಚ್ಚು ಇಳುವರಿ ಬರ್ತದೆ. ರೋಗ ಕೀಟ ಅವು ಸ್ವಲ್ಪ ಇದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾರೆ, ಆ ಮಟ್ಟಿಗೆ ಇಲ್ಲ. ಅದರಲ್ಲಿ ನಮಗೆ ಮೇಜರ್ ಅಂತ ಹೇಳಿದ್ರೆ ಒಂದು ಬೋರರ್ ಅಂತ ಹೇಳುವಂತದ್ದು ಇದೆ, ಆ ಬೋರರ್ ರೆಸಿಸ್ಟೆನ್ಸ್ ಆ ಗಿಡಗಳಲ್ಲಿ ಇಲ್ಲ, ಅದು ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿದೆ. ಅದನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕಾಗ್ತದೆ ಕಾಫಿ ಬೋರ್ಡ್ ಅವರು. ಈಗ 795 ಏನಿತ್ತು ಅದರ ಆಯಸ್ಸು 40 ವರ್ಷಗಳು ಮಾತ್ರ, 35 ವರ್ಷ ಅಂತೇಳಿ ಇತ್ತು. ಮತ್ತೆ ಅವು ಫಸಲು ಕಮ್ಮಿ ಆಗ್ತಾ ಬರ್ತದೆ, ಫಸಲು ಪ್ರತಿ ವರ್ಷ ಕೊಡೋದು. ಈಗ ಹೇಗೆ ಅದನ್ನ ನೀವು ರಿಪ್ಲೇಸ್ ಮಾಡ್ತಾ ಇದ್ದೀರಿ? ಸಂಪೂರ್ಣವಾಗಿ ಗಿಡಗಳನ್ನೆಲ್ಲ ಕಿತ್ತು ಅದೇ ಜಾಗ ಪುನಃ ಹೊಸ ಸಾಲು ಹಿಡಿದು ಮರುನಾಟಿ ಮಾಡ್ತೇವೆ. ಈಗ ಗಿಡ ಇರುವ ಹಾಗೆ ಮರುನಾಟಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ? ಸಾಧ್ಯ ಆಗೋದಿಲ್ಲ, ಯಾಕಂತಂದ್ರೆ ತುಂಬಾ ನೆರಳಿನಲ್ಲಿ ಚೆನ್ನಾಗಿ ಬರೋದಿಲ್ಲ, ಅದರಿಂದ ಅದನ್ನ ಫುಲ್ ಕಿತ್ತು ಮಾಡ್ಬೇಕು. ಸುಮಾರು ತರದ ಪ್ರಾಕ್ಟೀಸ್ ಗಳಿದಾವೆ, ಒಂದು ಸಾಲ್ ಬಿಟ್ಟು ಕೆಲವರೆಲ್ಲ ಒಂದ್ ಸಾಲ್ ಮಾಡ್ತಾರೆ, ಅಥವಾ ಕೆಲವರು ಎಂಟೈರ್ ಪ್ಲಾಟ್ ನ ಫುಲ್ ರೀಪ್ಲಾಂಟ್ ನಲ್ಲಿ ಕಿತ್ತು ಹೊಸತಾಗಿ ಮಾಡ್ತಾರೆ. ಈಗ ಸಂಪೂರ್ಣವಾಗಿ ಕಿತ್ತು ಮಾಡತಕ್ಕಂಥದ್ದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಲ್ವಾ? ಹೌದು, ಖಂಡಿತವಾಗಿ. ಅದಕ್ಕೆ ಕಾಫಿ ಬೋರ್ಡ್ ಇಂದ ಒಂದು ರೀಪ್ಲಾಂಟ್ ಸಬ್ಸಿಡಿ ಅಂತ ಒಂದು ಸ್ಕೀಮ್ ಉಂಟು, ಒಂದು ರೈತರಿಗೆ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಒಂದಷ್ಟು ಕೊಡ್ತಾರೆ. ಈಗ ಮರು ನಾಟಿ ಮಾಡ್ತಕ್ಕಂಥದ್ದು ಕೆಲಸ ಪ್ರಗತಿಯಲ್ಲಿ ಇದೆಯೋ ಅಥವಾ ಮುಗಿದಿದೆಯೋ ಹೇಗೆ? ಪ್ರಗತಿಯಲ್ಲಿ ಇದೆ. ಈಗ ಮೊದಲು ಒಂದೇ ಸಾರಿ ಎಲ್ಲದನ್ನು ತೆಗೆದು ಬಿಟ್ರೆ ಒಂದೇ ವರ್ಷ 50 ಮಾಡ್ಲಿಕ್ಕೆ ಆಗಲ್ಲ, ಸಾಧಾರಣವಾಗಿ ನಾವು ಒಂದು 5 ಕೆಲವು ವರ್ಷ 2 ಈ ತರ ಯಾವ ತುಂಬಾ ಡ್ಯಾಮೇಜ್ ಆಗಿರುವಂತಹ ಹಳೆ ಗಿಡಗಳನ್ನೆಲ್ಲ ಅಂತ ಪ್ಲಾಟ್ ಗಳನ್ನ ನೋಡಿಕೊಂಡು ಮರುನಾಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಸ್ವಲ್ಪ ಮಾಡ್ತಾ ಹೋಗ್ತಾ ಇದ್ದೀರಾ? ಸ್ವಲ್ಪ ಮಾಡ್ತಾ ಹೋಗ್ತಾ ಇದ್ದೇವೆ ವರ್ಷ ವರ್ಷ. ನಿಮ್ಗೆ ಅಗತ್ಯ ಇರತಕ್ಕಂತಹ ಸಸಿಗಳನ್ನ ನೀವೇ ಉತ್ಪಾದನೆ ಮಾಡ್ಕೊಳ್ತೀರಾ ಅಥವಾ ತರ್ತೀರಾ? ಸೀಡ್ಸ್ ಮಾತ್ರ ಬಾಳೆಹೊನ್ನೂರಿಂದ ರಿಸರ್ಚ್ ಸ್ಟೇಷನ್ ಇಂದನೇ ತರ್ತೇವೆ ಕಾಫಿ ಬೋರ್ಡ್ ಇದು. ಮತ್ತೆ ಬಾಕಿ ಉಳಿದಂತ ನರ್ಸರಿ ಮತ್ತೆ ಇದನ್ನೆಲ್ಲ ನಾವು ನಮ್ಮ ತೋಟದಲ್ಲೇ ಡೆವಲಪ್ ಮಾಡ್ತೇವೆ. ಬೀಜ ತಂದು ನರ್ಸರಿಯನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ. ಡಿಸೆಂಬರ್ ಅಲ್ಲಿ ಅವರು ಸೀಡ್ ನಮಗೆ ಕೊಡ್ತಾರೆ ಹಣ್ಣಿನ ಟೈಮಲ್ಲಿ, ಅದನ್ನ ಅವರು ಕೆಲವು ಪ್ರೊಸೆಸ್ ಎಲ್ಲ ಮಾಡಿರ್ತಾರೆ, ಹಣ್ಣು ಸಿಲೆಕ್ಟೆಡ್ ಗಿಡದಿಂದ ಶೇಖರಿಸಿ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದು ಬೋರ್ಡ್ ಮಾಡಿರ್ತಾರೆ ಕಾಫಿ ಬೋರ್ಡ್ ಅವರು. ನಾವು ಅದನ್ನು ಒಂದು ಅರ್ಧ ಅಡಿ ಥರದ ಒಂದು ಬೆಡ್ ಥರ ರೈಸ್ ಮಾಡಿ ನೆಲದಲ್ಲಿ ಚೆನ್ನಾಗಿ ಅದಕ್ಕೆ ಸುಣ್ಣ ಮತ್ತು ಹಟ್ಟಿ ಗೊಬ್ಬರ ಎಲ್ಲ ಹಾಕಿ ಆ ಜಾಗವನ್ನು ಮಲ್ಚ್ ಮಾಡಿ ಒಂದು ಬೆಡ್ ಥರ ಮಾಡಿ ಅದರಲ್ಲಿ ಈ ಬೀಜವನ್ನು ಅಲ್ಲಿ ಮೊಳಕೆ ಹಾಕ್ತೇವೆ. ಮೊಳಕೆ ಹಾಕಿ ಒಂದು ತೆಳುವಾಗಿ ಮರಳನ್ನು ಒಂದು ಅರ್ಧ ಕಾಫಿ ಬೇಳೆಗಳು ಮುಚ್ಚುವಾಗೆ ಹಾಕಿ ಈ ಹುಲ್ಲಿನಿಂದ ಮುಚ್ಚಿ ಒಂದು 42 ದಿವಸ ಚೆನ್ನಾಗಿ ನೀರು ಕೊಡ್ತೇವೆ. ಆವಾಗ ಅವು ಗಿಡಗಳು ಮೊಳಕೆ ಹೊಡೆದು ಚೆನ್ನಾಗಿ ಬಂದಿರ್ತವೆ. ಆವಾಗ ಮೇಲೆ ಮುಚ್ಚಿರುವಂಥ ಹುಲ್ಲನ್ನ ತೆಗೆದು ಅತಿ ಜಾಸ್ತಿ ನೀರು ಕೊಡಬಾರ್ದು, ಬೇಳೆಗಳೆಲ್ಲ ಕರಗಿ ಹೋಗಿಬಿಡ್ತವೆ. ಮತ್ತೆ ಅದನ್ನು ಬುಟ್ಟಿಗಳು ಮಾಡಿ ಪ್ಲಾಸ್ಟಿಕ್ ಬುಟ್ಟಿಗಳನ್ನ ಮಾಡಿ ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ 42 ದಿವಸ ಆದಮೇಲೆ. ಅಲ್ಲಿ ಸುಮಾರು ಒಂದು 5-6 ತಿಂಗಳು ಬುಟ್ಟಿಯಲ್ಲಿರ್ತದೆ. ಆವಾಗ ಬುಟ್ಟಿಯಲ್ಲಿ 6 ತಿಂಗಳು ಜೂನ್ ಅಥವಾ ಜುಲೈಯಲ್ಲಿ ಸುಮಾರಾಗಿ 1 ಅಡಿಯಷ್ಟು ಎತ್ತರ ಬೆಳೆದು ಒಂದು 8 ಎಲೆಗಳಷ್ಟು ಚಿಗುರು ಹೊಡೆದ ಮೇಲೆ ಬಂದಿರ್ತದೆ. ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ತೋಟದಲ್ಲಿ. ನರ್ಸರಿಯಲ್ಲಿ ಬೇರೆ ಇನ್ನೇನು ನಿರ್ವಹಣಾ ಕ್ರಮಗಳಿರುತ್ತೆ? ಪ್ರತಿ 15 ದಿವಸಕ್ಕೊಮ್ಮೆ ಕಳೆ ಕೀಳ್ಕೊಳ್ಬೇಕು, ಮತ್ತೆ ಕೆಲವು ರಾಸಾಯನಿಕ ಗೊಬ್ಬರಗಳು ಮತ್ತೆ ಕೊಳೆ ಬರೋದಕ್ಕೆ ಪೆಸ್ಟಿಸೈಡ್ ಮತ್ತೆ ಫಂಗಿಸೈಡ್ಗಳು ಹೊಡಿತಾ ಇರಬೇಕು. ಏನಾದರೂ ರೋಗ ಕೀಟಗಳು ಬರತಕ್ಕಂತ ಸಾಧ್ಯತೆ ಇರುತ್ತೆ? ಕೀಟಗಳು ಮಾತ್ ಅಂತ ಹೇಳ್ತಾರೆ, ಏನು ಮಿಡತೆಗಳು ಇರ್ತವೆ, ಅವು ಚಿಗುರು ತಿಂತವೆ. ಮತ್ತೆ ಇನ್ನೊಂದು ತುಂಬಾ ಶೀತ ಜಾಸ್ತಿ ಆದಾಗ ಕೊಳೆ ರೋಗಗಳು ಬರ್ತದೆ, ಅದಕ್ಕೆ ಸ್ವಲ್ಪ ಬಾವಿಸ್ಟೆನ್ ಇಂಥದ್ದೆಲ್ಲ ಸ್ಪ್ರೇ ಮಾಡಿ ಹತೋಟಿಗೆ ಮಾಡಬೇಕಾಗ್ತದೆ. ಈಗ ಸುಮಾರು ನೀವು 1 ಎಕರೆ ಪ್ರದೇಶಕ್ಕೆ ಸಸಿಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ? 1 ಕೆಜಿ ಬೀಜದಲ್ಲಿ ಎಷ್ಟು ಸಸಿಗಳನ್ನು ಉತ್ಪಾದನೆ ಮಾಡಬಹುದು? 1 ಕೆಜಿಯಲ್ಲಿ ಸುಮಾರು 1800 ಬೀಜಗಳಿರ್ತವೆ. 1 ಎಕರೆಗೆ ನಾವು ಸಾಧಾರಣ 6x6 ಸಾಲು ಹಿಡಿದು ಹಾಕ್ತೇವೆ, ಅದಕ್ಕೆ 1200 ಗಿಡ ಕೂರ್ತದೆ 1 ಎಕರೆಯಲ್ಲಿ. ಇಷ್ಟು ಗಿಡಗಳು ಬೇಕಾಗ್ತದೆ. ಈಗ ನಾವು ಬಿತ್ತನೆ ಮಾಡಿದಂತ ಎಲ್ಲಾ ಬೀಜಗಳು ಬರುತ್ತಾ ಅಥವಾ ಅದರ ಒಂದು ಮೊಳಕೆ ಪ್ರಮಾಣ ಎಷ್ಟಿರುತ್ತೆ? 90% ಅಷ್ಟು ಜರ್ಮಿನೇಟ್ ಆಗ್ತವೆ. 90% ಜರ್ಮಿನೇಟ್ ಆಗುತ್ತೆ. ಕೆಜಿಗಿಂತ ಸ್ವಲ್ಪ ಕಡಿಮೆ 1 ಎಕರೆಗೆ ಸಾಕಾಗುತ್ತೆ. ಸಾಕಾಗ್ತದೆ ಸುಮಾರಾಗಿ. ನಾವು ಒಂದು ಅಪ್ರಾಕ್ಸಿಮೇಟ್ಲಿ 1 ಎಕರೆ ತೋಟ ಮಾಡ್ಲಿಕ್ಕಿದ್ದಾಗ ಒಂದು 1500 ಗಿಡ ಆದರೂ ಆ ತಂಬ್ರೂಲಲ್ಲಿ ನಾವು ನರ್ಸರಿ ಎಲ್ಲ ಡೆವಲಪ್ ಮಾಡ್ತೇವೆ. ಈಗ ಮುಂದಿನ ವರ್ಷದಲ್ಲಿ ನಾವು ಗಿಡಗಳನ್ನ ಉತ್ಪಾದನೆ ಮಾಡಿ ನಾಟಿ ಮಾಡ್ಕೋಬೇಕು ಅಂತ ಅಂದ್ರೆ ಈ ಒಂದು ಉತ್ಪಾದನೆಯ ಒಂದು ಪ್ರೋಸೆಸ್ನ ಯಾವಾಗ ಪ್ರಾರಂಭ ಮಾಡಬೇಕಾಗುತ್ತೆ? ಪ್ರೋಸೆಸ್ನ ಸಾಧಾರಣವಾಗಿ ನಾವು ಜೂನ್ ಅಲ್ಲಿ ಅದನ್ನ ಕಾಡೆಲ್ಲ ಕಡಿದು ಸಾಲು ಹಿಡಿದು ನಮ್ಮ ಪ್ಲಾಂಟೇಶನ್ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಫಸ್ಟ್ ನಾವು ಕಾಡು ಕಡಿದು ಅದನ್ನೆಲ್ಲ ರಾಶಿ ಮಾಡಿ ಕೆಲವು ಮರಗಳನ್ನೆಲ್ಲ ಡ್ರೆಸ್ ಮಾಡಿ ಪ್ರೂನ್ ಮಾಡ್ತೇವೆ. ಅಡಿ ಜೋಲ್ಗಳನ್ನೆಲ್ಲ ಕಡಿದು ಡ್ರೆಸ್ ಮಾಡಿ ಸಾಲು ಹಿಡಿದು ಮತ್ತೆ ಗುಂಡಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಗುಂಡಿ ತೆಗೆದ ಮೇಲೆ ಬೀದಿ ಹೆರಿಯೋದು ಅಂತ ಹೇಳ್ತೇವೆ, ಯಾವ್ದು ಆ ಸಾಲನ್ನ ಫುಲ್ ಕ್ಲೀನ್ ಮಾಡಿ ಆ ಗುಂಡಿಗೆ ಫಲವತ್ತಾದ ಮಣ್ಣನ್ನೆಲ್ಲ ಮುಚ್ಚುತ್ತೇವೆ, ಯಾವ್ದು ಅಲ್ಲಿರುವಂತ ಜಾಗಗಳನ್ನ ಅದನ್ನ ಗುಂಡಿ ಮುಚ್ಚೋದು ಅಂತ ಹೇಳ್ತಾರೆ. ಅದನ್ನ ಗುಂಡಿ ಮುಚ್ಚಿ ಸುಮಾರು 1-5 ದಿವಸ ಬಿಟ್ಟು ಗಿಡನ ಪ್ಲಾಂಟ್ ಮಾಡ್ತೇವೆ ಅಲ್ಲಿ. ಈಗ ಸಾಧಾರಣವಾಗಿ 1 ಎಕರೆನಲ್ಲಿ ಹೊಸ ತೋಟವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಹಳೆ ತೋಟ ಇದ್ದಂತ ಜಾಗದಲ್ಲಿ ಹಳೆ ಗಿಡಗಳನ್ನ ಕಿತ್ತು ಹೊಸ ತೋಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ಬರುತ್ತೆ? ಅದು ಸುಮಾರಾಗಿ 35-40,000 ರೂಪಾಯಿನೇ ಬೇಕು ಫಸ್ಟ್ ವರ್ಷ 1 ಎಕರೆಗೆ ಡೆವಲಪ್ ಮಾಡ್ಲಿಕ್ಕೆ. ಆದ್ರೆ ಇದರಿಂದ ಕಾಫಿ ಬೋರ್ಡ್ ಇಂದ ಎಷ್ಟು ಕೊಡ್ತಾರೆ ಸಹಾಯಧನವನ್ನು? ಅವರು ಅದು 3 ವರ್ಷಕ್ಕೆ ಸೇರಿ ರೇಬಿಕಾಕ್ಕೆ 15,000 ಮತ್ತೆ ರೋಬಸ್ಟಕ್ಕೆ 12,000 ಕೊಡ್ತಾರೆ. ಅದು ಒಂದೇ ಸರ್ತಿ ಕೊಡೋದಿಲ್ಲ, ಅದು 3 ವರ್ಷ ಟರ್ಮ್ ನಲ್ಲಿ ಕೊಡೋದು. ಫಸ್ಟ್ ಪ್ಲಾಂಟ್ ಮಾಡಿದ ವರ್ಷ ಸೆಕೆಂಡ್ ವರ್ಷ ಸ್ವಲ್ಪ ಕೊಡ್ತಾರೆ, ಮತ್ತೆ 3 ಕಂತುಗಳಲ್ಲಿ ಕೊಡ್ತಾರೆ. ಅಂತಂದ್ರೆ 1-5,000 ಒಂದು ವರ್ಷಕ್ಕೆ ಕೊಡ್ತಾ ಹೋಗ್ತಾರೆ. ಹೊಸ ತೋಟ ನಿರ್ಮಾಣ ಮಾಡಿದ ಮೇಲೆ ಹೇಗೆ ಗಿಡಗಳೊಂದಿಗೆ ಪೋಷಕಾಂಶ ಆಗ್ಬೋದು ಮತ್ತೆ ನೀರಾಗ್ಬೋದು ಇದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಸಾಧಾರಣವಾಗಿ ನೆಟ್ಟ ಫಸ್ಟ್ ಅಲ್ಲಿ ನಾವು 3 ರೌಂಡ್ ಗೊಬ್ಬರ ಕೊಡ್ತೇವೆ, ಒಂದು ಸೆಪ್ಟೆಂಬರ್ ಅಲ್ಲಿ ಮತ್ತೊಂದು ಜೂನ್ ಅಲ್ಲಿ ಮತ್ತೆ ನವೆಂಬರ್ ಅಲ್ಲಿ ಒಂದು ಗೊಬ್ಬರ ಕೊಡ್ತೇವೆ. ಮತ್ತೆ ಕಳೆ ಎಲ್ಲ ಕ್ಲೀನ್ ಮಾಡುವಂಥದ್ದು, ಸ್ವಚ್ಛ ಮಾಡುವಂಥದ್ದು. ಮತ್ತೆ ನವೆಂಬರ್ ಅಲ್ಲಿ ಅದಕ್ಕೆ ಸುತ್ತ ಗಿಡ ಗೆಡ್ಡೆಗಳನ್ನೆಲ್ಲ ಒಂದು ಕುಚ್ಚಾಕ್ತೇವೆ ಅಂತ ಮಾಡ್ತೇವೆ, ಎಲ್ಲ ಕಾಡೆಲ್ಲ ಕ್ಲೀನ್ ಮಾಡಿ ಅಕ್ತೆ ಮಾಡಿ ಮತ್ತೆ ಗಿಡದ ಸುತ್ತ ಒಂದು ಗುಣಿ ಆಗ್ತೆ ಅಂತ ಮಾಡಿ ಅದಕ್ಕೆ ತೇವಾಂಶ ಹೋಗದಾಗೆ ದರ್ಗಳನ್ನೆಲ್ಲ ಮುಚ್ಚಿ ಒಂದು ಗೂಡೆ ಕೂತದ ಒಂದು ಬಿಸಿಲು ಪೆಟ್ಟೆಲ್ಲ ಬೀಳದಾಗೆ ಶೇಡ್ ಕವರ್ ಮಾಡ್ತೇವೆ ಪ್ರತಿ ಗಿಡಕ್ಕೆ. ಈಗ ಮರದ್ದು ನೆರಳು ಇರೋದಿಲ್ವಾ? ಅದು ಸಾಕಷ್ಟು ಇರೋದಿಲ್ಲ, ನಾವು ಒಂದು ಅದಕ್ಕೆ ಒಂದು 50% ಮಾತ್ರ ನಾವು ಶೇಡ್ ಉಳಿಸಿಕೊಂಡಿರ್ತೇವೆ, ತುಂಬಾ ಇರೋದಿಲ್ಲ. ಅದರಿಂದ ಬಿಸಿಲು ಬೀಳೋ ಜಾಗಗಳಿಗೆ ಎಲ್ಲ ಈ ತರದ ಶೇಡ್ ಕವರ್ ಮಾಡಬೇಕಾಗ್ತದೆ. ಬಿಸಿಲು ಬೀಳತಕ್ಕಂತ ಜಾಗಕ್ಕೆ ನಾವು ಕೃತಕವಾಗಿ ಒಂದಷ್ಟು ನೆರಳನ್ನ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸಣ್ಣ ಸಣ್ಣ ಗಿಡ ಆಗಿರೋದ್ರಿಂದ ಅದು ಹೋಗ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಮತ್ತೆ ನೀರಿನ ವ್ಯವಸ್ಥೆ ಇದ್ದವರು ಮಾರ್ಚ್ ಏಪ್ರಿಲ್ ಅಲ್ಲಿ ಬಿಸಿಲು ಜಾಸ್ತಿ ಆದಾಗ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡ್ತಾರೆ, ಅದರಿಂದ ಗಿಡನ ಶುರು ವರ್ಷದಲ್ಲಿ ತುಂಬಾ ಚೆನ್ನಾಗಿ ಪೋಷಣೆ ಮಾಡಬೇಕಾಗ್ತದೆ. ಇನ್ನು ಈ ಹಳೆ ತೋಟಗಳಿರುತ್ತಲ್ಲ, ಬಹಳ ಹಳೆಯ ತೋಟಗಳು, ಅಂತ ತೋಟಗಳಲ್ಲಿ ವರ್ಷ ಪೂರ್ತಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಒಳ್ಳೆ ಫಸಲನ್ನ ನಾವು ನಿರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ? ಸಾಧಾರಣವಾಗಿ ಪ್ಲಾಂಟೇಶನ್ ಅಲ್ಲಿ ಪ್ರತಿ ತಿಂಗಳು ಒಂದೊಂದರದ ಕೆಲಸಗಳಿರ್ತವೆ. ಫಸ್ಟ್ ನಾವು ಸಾಧಾರಣವಾಗಿ ಕೆಲಸ ಸ್ಟಾರ್ಟ್ ಮಾಡೋದು 15 May ಈಗ ಹದವಾದ ಮಳೆ ಬಿದ್ದ ತಕ್ಷಣ ಫಸ್ಟ್ ಗೊಬ್ಬರ ಹಾಕ್ತೇವೆ. ನೆಕ್ಸ್ಟ್ ಕಂಬ ಚಿಗುರೆಲ್ಲ ತೆಗೆದು ಗೊಬ್ಬರ ಹಾಕ್ತೇವೆ, ಫಾಲೋಡ್ ಬೈ ಒಂದು ಸ್ಪ್ರೇ ಮಾಡ್ತೇವೆ. ಸ್ಪ್ರೇ ಅಂತ ಹೇಳಿದ್ರೆ ಫಸ್ಟ್ ಇದು ಸಾಧಾರಣ ಆಗಿ ಮಳೆ ಜಾಸ್ತಿ ಇರೋ ಜಾಗದಲ್ಲೆಲ್ಲ ಬೋಡೋ ಮಿಶ್ರಣನೇ ನಾವು ಸ್ಪ್ರೇ ಮಾಡ್ತೇವೆ. ನಂತರ ಗಿಡನ ಒಂದು 1/2 ಸೋಸೋದು ಅಂತ ಹೇಳ್ತೇವೆ, ಕಸಿ ಮಾಡೋದು ಅಂತ. ಬೇಡದ ಚಿಗುರುಗಳನ್ನ ಮತ್ತೆ ಒಣಗಲು ಎಲೆ ಬಿದ್ದದನ್ನೆಲ್ಲ ತೆಗೆದು ಕಂಬ ಚಿಗುರೆಲ್ಲ ತೆಗೆದು ಮಳೆ ಜಾಸ್ತಿ ಆದಾಗ ಗಿಡಕ್ಕೆ ಗಾಳಿ ಆಡಂಗೆ ಮಾಡಿಕೊಳ್ತೇವೆ. ಮತ್ತೆ ಅದು ಸಾಧಾರಣ ಜೂನ್ ಒಂದು ಇಡೀ ತಿಂಗಳು ತಗೊಳ್ತದೆ ಈ ಮೂರು ಕೆಲಸ ಮಾಡೋದಕ್ಕೆ. ಜುಲೈಯಲ್ಲಿ ಕಳೆ ಎಲ್ಲ ತೆಗೆದು 4 ಗಿಡದ ಮಧ್ಯದಲ್ಲಿ ರಾಶಿ ಮಾಡ್ತೇವೆ ಕಳೆಗಳನ್ನೆಲ್ಲ. ಮತ್ತೆ ಎಲ್ಲಿ ಬೋರರ್ ಎಫೆಕ್ಟೆಡ್ ಗಿಡಗಳಿರ್ತವೆ ಅದನ್ನೆಲ್ಲ ಕಿತ್ತು ತೆಗಿಬೇಕಾಗ್ತದೆ. ಮತ್ತೆ ಕೆಲವು ಮರ ಬಿದ್ದ ಹಳದ ಗಿಡಗಳನ್ನೆಲ್ಲ ಬೋರರ್ ಟ್ರೇಸ್ ಮಾಡೋದಕ್ಕೆ ಕಿತ್ತು ತೆಗೆದು ತೋಟದಿಂದ ಹೊರಗೆ ತಗೊಂಡೋಗಿ ಸುಟ್ಟು ಬಿಡ್ತೇವೆ, ಅದರಲ್ಲಿ ಹುಳಗಳೆಲ್ಲ ಇರ್ತವೆ. ಮತ್ತೆ ಆ ಜಾಗಕ್ಕೆ ಹೊಸ ಗಿಡಗಳನ್ನ ನಮ್ಮ ನರ್ಸರಿಯಿಂದ ತಂದು ಆ ಜಾಗಕ್ಕೆ ಹೋಪ್ ಗಿಡಗಳು ಅಂತ ಹೇಳ್ತೇವೆ ಅಲ್ಲಿಗೆ ನೆಟ್ಟು ಆ ಸಮಯಕ್ಕೆ ಸುಮಾರಾಗಿ ಆಗಸ್ಟ್ ತಿಂಗಳು ಬಂದ್ಬಿಟ್ಟಿರ್ತದೆ. ಮತ್ತೆ ನಾವು 2nd round ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೆ 2nd round ಗೊಬ್ಬರ ಕೊಡ್ತೇವೆ. 2nd round ಗೊಬ್ಬರ ಕೊಟ್ಟು ಪುನಃ ಇನ್ನೊಂದು 1 September ಒಂದು ಸ್ಪ್ರೇ ಮಾಡ್ತೇವೆ. 1 September ಸಾಧಾರಣವಾಗಿ ಈಗ ಹೊಸ ಒಂದು ಔಷಧಿ ಬಂದಿದೆ, ಕಾಂಟಾಫ್ ಅಂತ ಹೇಳುವಂಥದ್ದು, ಅದು ಎಲೆ ಚುಕ್ಕಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ, ಅದರಿಂದ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಮತ್ತೆ ಅಷ್ಟೊತ್ತಿಗೆ 2nd round ಸದ್ಯ ತೆಗೆಯೋದು ಅವೆಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತೆ ಹಾಲ್ವಾಣ ಇಂಥದ್ದೆಲ್ಲ ಇದ್ರೆ ಗಿಡಗಳನ್ನೆಲ್ಲ ಮರಗಳನ್ನೆಲ್ಲ ಡ್ರೆಸ್ ಮಾಡಿ ಎಲ್ಲ ಆಗೋತ್ತಿಗೆ ಕಾಫಿ ಹಣ್ಣು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ 2 ಡಿಸೆಂಬರ್ದಿಂದ ಜನವರಿವರೆಗೆ ಕಾಫಿ ಕೊಯ್ಲೆ ಆಗ್ತದೆ ತೋಟದಲ್ಲಿ. ಸಾಧಾರಣ ನವೆಂಬರ್ 8 ಮಳೆ ಏನಾದ್ರು ಚೆನ್ನಾಗಿ ಬಂದ್ರೆ ಒಂದು ಲೈಟ್ ಮೆನ್ಯೂರ್ ಕೊಡ್ತೇವೆ, ಅಷ್ಟೊತ್ತಿಗೆ ಹಣ್ಣು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ನಮ್ದು 2 ಕಾಫಿ ಹಾರ್ವೆಸ್ಟಿಂಗ್ ಕೆಲಸಗಳಾಗ್ತವೆ ಜನವರಿವರೆಗೆ. ಕಾಫಿ ಹಾರ್ವೆಸ್ಟಿಂಗ್ ಆದಮೇಲೆ ಕೆಳಗೆ ಬಿದ್ದದನ್ನೆಲ್ಲ ಉಡುಕುಲು ಅಂತ ಹೇಳ್ತೇವೆ, ಕ್ಲೀನಿಂಗ್ಸ್ ಮಾಡೋದು ಅಂತ. ಅದನ್ನು ಬಿದ್ದದನ್ನೆಲ್ಲ ಹೆರಕಿ ಶೇಖರಣೆ ಮಾಡಿ ಕ್ಲೀನ್ ಮಾಡ್ತೇವೆ. ಮತ್ತೆ ಕಾಫಿ ಕೊಯ್ದಾದ ತಕ್ಷಣ ಇನ್ನೊಂದ್ಸರ್ತಿ ಮರಕಸಿ ಅಂತ ಒಂದು ಕೆಲಸ ಇದೆ, ಪ್ರತಿ ವರ್ಷ ನಾವು ಮರನ ಹತ್ತಿ ಡ್ರೆಸ್ ಮಾಡ್ತೇವೆ. ಮರಕಸಿ ಆದ್ಮೇಲೆ ಗಿಡ ಕಸಿ ಶುರು ಮಾಡ್ತೇವೆ, ಗಿಡನ ಪ್ರೂನ್ ಮಾಡೋದು. ಅದೊಂದು ಸ್ವಲ್ಪ ಸ್ಕಿಲ್ಡ್ ಲೇಬರೇ ಬೇಕದಕ್ಕೆ. ಹೇಗೆ ಮಾಡಬೇಕು ಈ ಗಿಡ ಕಸಿಯನ್ನ? ಅದೊಂದು ಒಂದು ಕ್ರಮ ಇದೆ. ನಾವು ಸಾಧಾರಣ ಕಾಫಿ ಕೊಯ್ದ ಸೋತ ರೆಕ್ಕೆಗಳನ್ನೆಲ್ಲ ತೆಗಿತಾರೆ, ಏನಾದ್ರು ಡ್ಯಾಮೇಜ್ ಆದ ರೆಕ್ಕೆಗಳನ್ನ ಗುಡ್ ರೆಕ್ಕೆ ಅಂತ ಹೇಳ್ತೇವೆ, ಮತ್ತೆ ಪುಡಿ ಚಿಗುರುಗಳು ಈ ತರದ ಸುಮಾರು ರೆಕ್ಕೆಗಳೆಲ್ಲ ಬೇಡದ ರೆಕ್ಕೆಗಳಿರ್ತವೆ, ಅದನ್ನೆಲ್ಲ ಸೋಸಿಬಿಟ್ಟು ಕೊಯ್ದು ತೆಗಿತಾರೆ. ಅದೊಂದು ಕೆಲವರು ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ಡ್ ಕೆಲಸದವರೇ ಇರ್ತಾರೆ, ಎಲ್ಲ ಜನಗಳು ಮಾಡೋಕ್ಕಾಗಲ್ಲ ತೋಟದಲ್ಲಿ, ಅವ್ರು ಮಾತ್ರ ಮಾಡ್ತಾರೆ. ಅದು ಯಾವ ಅವಧಿನಲ್ಲಿ ಮುಗಿಬೇಕು ಕೆಲಸ? ಫೆಬ್ರವರಿ ಮಾರ್ಚ್ನೊಳಗೆ ಮುಗಿಸ್ಕೊಳ್ಬೇಕು. ಅಂತಂದ್ರೆ ಈಗ ಕಾಫಿ ಹಣ್ಣನ್ನ ಕುಯ್ದ ನಂತರ ತಕ್ಷಣ ನಿಮಗೆ ಬರೋಂತ ಕೆಲಸನೇ ಅದು? ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಅದು. ಆ ಗಿಡನ ನೀವು ನೋಡಬಹುದಲ್ಲ, ಎಲ್ಲ ಒಂದೇ ತರ ಕಾಣಲಿಕ್ಕೆ ಪ್ರೂನ್ ಮಾಡಿ ಅದರಿಂದ ಅದು ಒಂದೇ ಮಟ್ಟಗಳಲ್ಲಿ ಇರ್ತದೆ. ಈ ನೆರಳಿನ ಮರಗಳೇನಿರುತ್ತೋ ಅದನ್ನು ಕೂಡ ಪ್ರೂನಿಂಗ್ ಮಾಡಬೇಕು ಅಂತ ಹೇಳಿ, ಅಂತಂದ್ರೆ ಕಪಾತು ಅಂತ ಹೇಳಿ ಮಾಡ್ತಾರೆ. ಅದು ಮೊದಲೆಲ್ಲ ಬಹಳ ಚೆನ್ನಾಗಿ ಆಗ್ತಾ ಇತ್ತು, ಇತ್ತೀಚೆಗೆ ಒಂದ್ ಸ್ವಲ್ಪ ಕಷ್ಟ ಅಂತ ಹೇಳಿ ಅನೇಕ ಬೆಳೆಗಾರರು ಹೇಳ್ತಾರೆ. ಹೇಗೆ ಅದರ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಒಂದ್ ವೇಳೆ ಮಾಡ್ಲಿಲ್ಲ ಅಂತ ಅಂದ್ರೆ ಏನ್ ಸಮಸ್ಯೆಗಳಾಗುತ್ತೆ? ಅರೇಬಿಕಾ ವೆರೈಟಿಗೆ ಸಾಧಾರಣ ಒಂದು ಸ್ವಲ್ಪ ನೆರಳು ಬೇಕು. ನೆರಳಲ್ಲಿ ನಮ್ಮ ಇಂಡಿಯನ್ ಪ್ಯಾಟರ್ನ್ ಅಲ್ಲಿ ನಾವು ಶೇಡ್ ಗ್ರೋನ್ ಅಂತ ಹೇಳ್ತೇವೆ, ನೆರಳು ಇರುವಂತ ಪ್ರದೇಶದಲ್ಲಿ ಬೆಳುವಂತ ಒಂದು ರೀತಿನ ನಾವು ರೂಢಿಸಿಕೊಂಡಿದ್ದೇವೆ. ಅತಿಯಾದ ನೆರಳಾದ್ರೂ ಅವು ಚೆನ್ನಾಗಿ ಕಾಫಿ ಬರೋದಿಲ್ಲ, ಚಿಗುರೆಲ್ಲ ಬರೋದಿಲ್ಲ, ಫಸಲು ಕಮ್ಮಿ ಆಗ್ತದೆ, ಮಳೆಗಾಲದಲ್ಲಿ ಕೊಳೆ ಎಲ್ಲ ಬರ್ತದೆ. ಅದರಿಂದ ಅದನ್ನ ಮರಗಳನ್ನ ಡ್ರೆಸ್ ಮಾಡಿ ಮರಗಳನ್ನ ಒಂದು ಛತ್ರಿ ರೂಪದಲ್ಲಿ ಸ್ಪ್ರೆಡ್ ಆಗಕ್ಕೆ ಬಿಡ್ತೇವೆ. ನಾಲ್ಕು ದಿಕ್ಕಿಗೆ ನಾಲ್ಕು ಕೊನೆಗಳನ್ನ ಬಿಟ್ಟು ಕೆಳಗೆ ಬಡ್ಡೆ ಇರುವಂತಹ ಎಲ್ಲ ಚಿಗುರುಗಳನ್ನೆಲ್ಲ ಕಟ್ ಮಾಡಿ ತೆಗೆದು ನೆರಳು ಎಲ್ಲಾ ಜಾಗಕ್ಕೆ ಬೀಳಂಗೆ ಒಂದ್ ಸ್ವಲ್ಪ ಮರಗಳನ್ನ ಡ್ರೆಸ್ ಮಾಡಿ ಇಟ್ಟಿರ್ತೇವೆ. ಒಂದು ಎಕರೆಗೆ ಕಾಡ್ ಮರಗಳಾದ್ರೆ ಒಂದು 40-50 ಮರಗಳಾದ್ರೂ ಕನಿಷ್ಠ ಬೇಕೇ ಬೇಕು. ಸಿಲ್ವರ್ ಈ ತರದೆಲ್ಲ ಆದ್ರೆ ಒಂದು 100-150 ಮರಗಳಾದ್ರೂ ಇರುವಂಗೆ ನಾವು ನೋಡ್ಕೊಳ್ತೇವೆ. ಕಪಾತ್ ಮಾಡುವಂತಹ ಲೇಬರ್ ಏನಿರ್ತಾರ ಅವ್ರ ಕೊರತೆ ಇದೆ, ಇದ್ರೂ ಕೂಡ ತುಂಬಾ ದುಬಾರಿ ಸಂಬಳ ಕೇಳ್ತಾರೆ ಅನ್ನುವಂಥದ್ದು ಇದೆ. ಅದು ಈಗಿನ ದಿನಗಳಲ್ಲಿ ತುಂಬಾ ದುಬಾರಿ ಆಗಿದೆ. ಅದರಿಂದ ಸಾಧಾರಣ ಹೆಚ್ಚಿನ ತೋಟದಲ್ಲೆಲ್ಲ ಮೊದಲೆಲ್ಲ ನಾವು ಸೆಪ್ಟೆಂಬರ್ ಅಲ್ಲಿ ಒಂದ್ಸತಿ ಡ್ರೆಸ್ ಮಾಡೋದು, ಮಾರ್ಚ್ ಅಲ್ಲಿ ಒಮ್ಮೆ ಡ್ರೆಸ್ ಮಾಡೋದೆಲ್ಲ ಮಾಡ್ತಿದ್ವು. ಈಗ ಕೆಲಸನ ನಾವು 2 ವರ್ಷಕ್ಕೆ ಒಂದ್ಸತಿ ಮಾಡ್ತಿದ್ದೇವೆ. ಈಗ ಈ ಕಳೆಯನ್ನ ಹೇಗೆ ನಿಯಂತ್ರಣ ಮಾಡ್ತಾ ಇದ್ದೀರಾ ಕಾಫಿ ತೋಟಗಳಲ್ಲಿ? ಆದಷ್ಟು ಲೇಬರ್ ಹತ್ರನೇ ನಾವು ಮ್ಯಾನ್ಯಲ್ ಆಗಿ ಒಂದು ಮಾಡಿ ರಾಶಿ ಮಾಡ್ತೇವೆ. ಮತ್ತೆ ಇನ್ನೊಂದು ಈಗ ಹೊಸದಾಗಿ ವೀಡ್ ಕಟ್ಟರ್ಸ್ ಅಂತ ಬಂದಿದೆ, ಅದನ್ನ ಕೆಲವರೆಲ್ಲ ಉಪಯೋಗಿಸ್ತಿದ್ದಾರೆ. ಮತ್ತೆ ವೀಡಿಸೈಡ್ ಅಂತ ಹೇಳುವಂತ ಒಂದು ಕಳೆನಾಶಕಗಳು ಬಂದಿದೆ. ಕಳೆನಾಶಕನ ನಾವು ಸಾಧಾರಣವಾಗಿ ತೋಟದ ಒಳಗೆ ಎಲ್ಲ ಬೆಳೆಸಲ್ಲ, ಫಾರೆಸ್ಟ್ ಬೌಂಡ್ರಿ ಇರೋ ತೋಟದ ಬೌಂಡ್ರಿ ಸುತ್ತ ವೆಹಿಕಲ್ ಎಲ್ಲ ಓಡಾಡಕ್ಕೆ ತೋಟದೊಳಗೆ ರಸ್ತೆ ಬಿಟ್ಟಿರ್ತೇವಲ್ಲ ಆ ಜಾಗಗಳಿಗೆ ಮಾತ್ರ ಉಪಯೋಗಿಸ್ತೇವೆ. ತೋಟದ ಒಳಗೆ ಯಾಕೆ ಬಳಕೆ ಮಾಡೋದಿಲ್ಲ ಅದನ್ನ? ಅದೇನಾದ್ರೂ ಸ್ವಲ್ಪ ಅಡ್ಡ ಪರಿಣಾಮಗಳಿದಾವೆ, ಸಣ್ಣ ಗಿಡಗಳಿರ್ತವೆ ಅವೆಲ್ಲ ಡ್ಯಾಮೇಜ್ ಆಗ್ತವೆ. ಮತ್ತೆ ಪೆಸ್ಟಿಸೈಡ್ ಎಷ್ಟಾದ್ರೂ ಸಹ ಹಾನಿಕರ, ಅದರಿಂದ ನಾವು ಅದನ್ನು ಅಷ್ಟೊಂದು ಬಳಕೆಯಲ್ಲಿ ಪ್ರಾಕ್ಟೀಸ್ ಅಲ್ಲಿ ಮಾಡ್ತಿಲ್ಲ. ತಾವು ಬೆಳೆಗಾರರ ಸಂಘದಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ, ಈ ನಿಟ್ಟಿನಲ್ಲಿ ಬೆಳೆಗಾರರ ಸಮಸ್ಯೆಗಳು ಏನಿದ್ದಾವೆ ಅದಕ್ಕೆ ಸಾರ್ವಜನಿಕರಾಗ್ಲಿ ಅಥವಾ ಬೆಳೆಗಾರರಾಗ್ಲಿ ಹೇಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತೀರಾ ಆ ಒಂದು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ? ನಾನು ಹೇಳಿದಾಗೆ 2018 ಕಾಫಿ ಉದ್ಯಮ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬರೋ ದಿನಗಳಲ್ಲಿ ಒಂದೊಂದೇ ನಮ್ಮ ಕಷ್ಟಗಳು ಸ್ಟಾರ್ಟ್ ಆದ್ವು. ಫಸ್ಟ್ ಏನಾಯ್ತು, 2018 4 ವರ್ಷ ಸತತವಾಗಿ ನಮ್ಮ ಕಾಫಿ ಬೆಳೆ ಸಂಪೂರ್ಣವಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ತದೆ, ಲಂಡನ್ ಮತ್ತೆ ನ್ಯೂಯಾರ್ಕ್ ಮಾರ್ಕೆಟ್ ಮೇಲೆ. ಅಲ್ಲಿ ಬೇರೆ ದೇಶದಲ್ಲೆಲ್ಲ ಬ್ರೆಜಿಲ್ ಮತ್ತೆ ಕೊಲಂಬಿಯಾ ವಿಯೆಟ್ನಾಮ್ ಅಲ್ಲೆಲ್ಲ ಕಾಫಿ ಜಾಸ್ತಿ ಬೆಳೆದ್ರಿಂದ ಬೆಲೆ ಸಂಪೂರ್ಣ ನೆಲಕಚ್ಚಿ ಹೋಗಿತ್ತು. 4 ವರ್ಷದಿಂದ ನೆಲಕಚ್ಚಿ ತೋಟದ ನಿರ್ವಹಣೆ ತುಂಬಾ ಕಷ್ಟ ಆಗಿತ್ತು. ಅದೇ ಆದ ತಕ್ಷಣನೇ ಮತ್ತೆ 3 ವರ್ಷ ಅತಿವೃಷ್ಟಿ ಆಯ್ತು. ಕೊಡಗು, ಚಿಕ್ಕಮಗಳೂರು, ನಮ್ಮ ಬಾಳೂರು ಭಾಗ, ಎಂಟೈರ್, ಮೂಡಿಗೆರೆ, ಸಕಲೇಶ್ಪುರ ಇಂಥದಲ್ಲಿ ಅತಿವೃಷ್ಟಿ ಆಗಿ 3 ವರ್ಷನೂ ನಮ್ದು ಸುಮಾರು 35% ಕಾಫಿ ಡ್ಯಾಮೇಜ್ ಆಯ್ತು. ಇದನ್ನ ಸಮೀಕ್ಷೆಯಲ್ಲಿ NDRF ಅವರು ಬಂದು ಅತಿವೃಷ್ಟಿ ಆಗಿದೆ ಅಂತೇಳಿ 35% ಅಷ್ಟು ಡ್ಯಾಮೇಜ್ ಆಗಿದೆ ಅಂತೇಳಿ ಒಂದು ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಆ ವರದಿ ಕೊಟ್ಟರು. ಕಂಟಿನ್ಯೂಸ್ ಆಗಿ 5 ವರ್ಷದಿಂದ ಆರ್ಥಿಕ ಪರಿಸ್ಥಿತಿ ತುಂಬಾ ಕುಗ್ಗಿರಿಂದ ತೋಟಗಳ ನಿರ್ವಹಣೆ ಎಲ್ಲ ಕಷ್ಟಕ್ಕೆ ಬಂದು ಹೋಗಿದೆ. ಅಷ್ಟು ತೋಟ ಚೆನ್ನಾಗಿಲ್ಲ. ಈಗ 2022 ಮತ್ತು 2023 ಈ 2 ವರ್ಷದಲ್ಲಿ ಸ್ವಲ್ಪ ಈ ಕಾಫಿ ಫಸಲು ಕಮ್ಮಿ ಆದ್ರಿಂದ ವಿದೇಶದಲ್ಲಿ ನಿರ್ವಹಣೆ ಕಮ್ಮಿ ಆದ್ರಿಂದ ವಿದೇಶಿ ಮಾರುಕಟ್ಟೆಯಲ್ಲಿ ಈಗ ಬೆಲೆ ಬಂದಿದೆ. ಆದ್ರೆ ಯಾವ ಬೆಳೆಗಾರರ ಹತ್ರನೂ ಬೆಲೆ ಇಲ್ಲ. ಯಾವ್ದು ಈ 4 ವರ್ಷ ಬೆಲೆ ಇಲ್ಲದೆ ಅತಿವೃಷ್ಟಿಯಾಗಿ ತುಂಬಾ ಕಷ್ಟದಲ್ಲಿದ್ದಾರೆ ಬೆಳೆಗಾರರೆಲ್ಲ. ಒಳ್ಳೆದು ಮನೋಹರ್ ಅವರೇ, ಇದುವರೆಗೆ ನಿಮ್ಮ ಕಾಫಿ ಬೆಳೆಯಲ್ಲಿನ ಅನುಭವಗಳನ್ನ, ಈ ತೋಟಗಳನ್ನ ಪುನಶ್ಚೇತನ ಮಾಡುವಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡುವಂತದ್ದು? ಫೋನ್ ಮುಖಾಂತರ ಮಾಡಬಹುದು, ನಮ್ಮ ಎಸ್ಟೇಟ್ ಗೆ ಬೇಕಾದ್ರೆ ಬರ್ಬೋದು. ನಿಮ್ಮ ಫೋನ್ ನಂಬರ್ ಅನ್ನ ಹೇಳಿ. 9448210807. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನ. 9448210807. ಒಳ್ಳೆದು ಮನೋಹರ್ ಅವರೇ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ. ಇದುವರೆಗೆ ಕಾಫಿ ತೋಟಗಳ ಪುನಶ್ಚೇತನದಲ್ಲಿನ ಅನುಭವ ಕುರಿತಂತೆ ಮೂಡಿಗೆರೆ ತಾಲೂಕು ಕೆಂಜಿಗೆಯ ಕತ್ತಲೆಕಾನ್ ಎಸ್ಟೇಟಿನ ಪ್ರಗತಿಪರ ಬೆಳೆಗಾರರಾದ ಕೆಡಿ ಮನೋಹರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಬೇಡ ದೇವರೇ ನಾನಾಗಿ ಬಾಳುವೆ ನಸು ನಗುತ ಬಾ ಚಿನ್ನ ನರೆಯುದಿರ ನೀ